ಕಪಿಲ ಆದಮೇಲೆ ವೈಕುಂಠ ಅಂತ ಪರಮಾತ್ಮನ ಅವತಾರ. ಶುಭ್ರ ಅನ್ನೋ ಮುನಿಯ ಪತ್ನಿ ವಿಕುಂಠಾದೇವಿ. ಶುಭ್ರ ಮತ್ತು ವಿಕುಂಠಾದೇವಿಯಲ್ಲಿ ಅವತಾರ ಮಾಡಿರುವ ಪರಮಾತ್ಮನ ಹೆಸರು ವೈಕುಂಠ. ಭಗವಂತ ತಾನೂ ಒಬ್ಬ ವೈಕುಂಠನಾಗಿ ಅವತಾರ ಮಾಡಿದ. ಲಕ್ಷ್ಮೀದೇವಿಯ ಪ್ರಾರ್ಥನೆಯಂತೆ ಲೋಕವೇ ನಮಸ್ಕಾರ ಮಾಡತಕ್ಕಂಥ ವೈಕುಂಠ ಲೋಕವನ್ನು ವೈಕುಂಠನು ಬ್ರಹ್ಮನ ಸತ್ಯಲೋಕಕ್ಕಿಂತ ಮೇಲೆ, ಅಂದರೆ ಬ್ರಹ್ಮಾಂಡದಲ್ಲಿ ಎಲ್ಲ ಲೋಕಗಳಿಗಿಂತ ಮೇಲೆ ನಿರ್ಮಾಣ ಮಾಡಿದ್ದಾನೆ. ಇದೇ ವೈಕುಂಠ ಅವತಾರದ ಕಾರ್ಯ. ನಂತರ ಶ್ರೀನಿವಾಸನ ಅವತಾರ. ಸೀತಾದೇವಿಯ ಪ್ರಾರ್ಥನೆಯಂತೆ ಸೀತಾ ಪ್ರಕೃತಿಕೃತಿ ರೂಪಳಾಗಿರ್ತಕ್ಕಂಥ ವೇದವತಿ ಅವಳನ್ನು ಪದ್ಮಾವತಿಯಾಗಿ ಅವತಾರ ಮಾಡಿದಾಗ ಪರಿಗ್ರಹಿಸಲು ತಾನು ವೆಂಕಟಾಚಲದಲ್ಲಿ ನಿಂತಿರ್ತಕ್ಕಂಥ ರೂಪನೇ ಶ್ರೀನಿವಾಸ. ಮುಂದೆ ವ್ಯಾಸರೂಪ ಅಂದರೆ ವೇದವ್ಯಾಸದೇವರ ಅವತಾರ. ವ್ಯಾಸ ಅಂದರೆ ವಿಭಾಗ ಮಾಡೋದು ಅಂತ. ವೇದ ವಿಭಾಗ ಮಾಡೋದಕ್ಕಾಗಿ ಅವತಾರ ಮಾಡಿರುವಂತಹ ವೇದವ್ಯಾಸ ರೂಪ. ವೇದ ಉದ್ಧಾರಕ್ಕಾಗಿ ಬ್ರಹ್ಮಸೂತ್ರ ಮಹಾಭಾರತ ನಿರ್ಮಾಣ ಮಾಡಿರುವಂಥ ರೂಪ. ಮಹಾಭಾರತ ಯುದ್ಧಕ್ಕಿಂತ 600 ವರ್ಷಗಳ ಮೊದಲೇ ಭಾರತ ನಿರ್ಮಾಣ ಮಾಡಿರುವಂತಹ ರೂಪ ವೇದವ್ಯಾಸ ರೂಪ. ದ್ವೈಪಾಯನೋ ಭಗವಾನ್ ಸಂಪ್ರಮೋಹಾತ್. ವೇದವ್ಯಾಸರು ಬಗೆ ಬಗೆಯ ಗೊಂದಲಗಳಿಂದ, ಅಜ್ಞಾನ ವಿಷಯಗಳಿಂದ ನಮ್ಮನ್ನು ರಕ್ಷಿಸಲಿ ಅಂತ ನಾರಾಯಣ ವರ್ಮದಲ್ಲಿ ವೇದವ್ಯಾಸ ದೇವರನ್ನು ಪ್ರಾರ್ಥನೆ ಮಾಡುವಂಥದ್ದು. ಅಜ್ಞಾನಿಗಳು, ಅಜ್ಞ ಜನರು ತಪ್ಪು ಗ್ರಹಿಕೆಯಿಂದ ವೇದವ್ಯಾಸ ದೇವರನ್ನು ಕಾನೀನ ಅಂತ ಕರೀತಾರೆ. ಅಂದರೆ ಕರ್ಣನಂತೆ ಮದುವೆಯಾಗದ ಕನ್ಯೆಯಲ್ಲಿ ಹುಟ್ಟಿದವರು ವ್ಯಾಸರು ಅಂತ ತಪ್ಪು ಗ್ರಹಿಕೆಯನ್ನು ಮಾಡಿ ಕಾನೀನ ಅಂತ ಅರ್ಥ ಮಾಡ್ತಾರೆ. ಅವರು ಯಾರು ಈ ರೀತಿಯಾಗಿ ಅರ್ಥ ಮಾಡ್ತಾರೋ ಅವರು ಮಹಾಭಾರತದಲ್ಲಿ ಬರತಕ್ಕಂಥ ಪರಾಶರ ಸತ್ಯವತಿ ವಿವಾಹ ವೃತ್ತಾಂತವನ್ನು ಅವರು ನೋಡಿಲ್ಲ. ಮಹಾಭಾರತ ಆದಿಪರ್ವದಲ್ಲಿ ಪರಾಶರರು ವಿವಾಹಾಂಗ ಹೋಮ ಮೊದಲಾಗಿರ್ತಕ್ಕಂಥ ಕ್ರಿಯೆಗಳ ರಹಿತವಾದ ಗಾಂಧರ್ವ ವಿಧಿಯಿಂದ ಸತ್ಯವತಿಯನ್ನು ಮದುವೆ ಮಾಡಿಕೊಳ್ಳಿಕ್ಕೆ ಬಯಸೋದಿಲ್ಲ. ವಿವಾಹ ಸಂಸ್ಕಾರ ರಹಿತಳಾಗಿರ್ತಕ್ಕಂಥ ಹೆಣ್ಣಿನಲ್ಲಿ ವೇದವ್ಯಾಸ ದೇವರಂತಹ ಪರಮಾತ್ಮ ಋಷಿ ರೂಪದಿಂದ ಅವತಾರ ಮಾಡಲಾರ. ಅದಕ್ಕೆ ಬ್ರಾಹ್ಮ ವಿವಾಹ ಮಾಡಿಕೊಳ್ಳಿಕ್ಕೆ ಆಗ ಇಚ್ಛೆ ಪಡ್ತಾರೆ. ಆಗ ಬರ್ಹಿಷದ ಅನ್ನೋ ಪಿತೃಗಣದವರು ಬಂದು ನಮ್ಮ ಮಾನಸ ಕನ್ಯೆ ಅಚ್ಚೋದೆ ನಮ್ಮನ್ನು ಬಿಟ್ಟು ವಸು ಚಕ್ರವರ್ತಿಯನ್ನು ತಂದೆ ಅಂತ ಸ್ವೀಕಾರ ಮಾಡಿರುವಂಥ ಅಪರಾಧಕ್ಕಾಗಿ ವಸುರಾಜನ ಮಗಳಾಗಿ ಹುಟ್ಟಿ ಅವನಿಂದ ದೂರ ಇದ್ದು ಬೆಸ್ತರ ಗುಡಿಸಲಲ್ಲಿ ಬೆಳೀಲಿ ಅಂತ ಅವಳಿಗೆ ನಾವು ಶಾಪ ಕೊಟ್ಟಿದ್ವಿ. ಅವಳೇ ಸತ್ಯವತಿ, ನೀನು ವಿಧಿಪೂರ್ವಕವಾಗಿ ಅವಳನ್ನು ಮದುವೆ ಆಗು ಅಂತ ಹೇಳ್ತಾರೆ. ಆಗ ವಸಿಷ್ಠರು ಯಜ್ಞವಲ್ಕರನ್ನು ಕರೆಸಿ ವಿವಾಹ ಹೋಮವನ್ನು ಮಾಡಿಸ್ತಾರೆ. ವಸು ಚಕ್ರವರ್ತಿಯಿಂದ ಕನ್ಯಾದಾನವನ್ನು ಮಾಡಿಸ್ತಾರೆ. ಆ ನಂತರದಲ್ಲಿ ಮಹಾಭಾರತ ಆದಿಪರ್ವ ಮುಂದೆ ವರ್ಸತ್ತೆ. ಯಮುನಾ ದ್ವೀಪದಲ್ಲಿ ವ್ಯಾಸರು ಅವತಾರ ಮಾಡ್ತಾರೆ. ಹುಟ್ಟಿದ ತಕ್ಷಣ 7 ವರ್ಷದ ಮಗುವಿನಂತೆ ತಮ್ಮನ್ನು ತಾವು ತೋರ್ಕೋತಾರೆ. ತಕ್ಷಣ ತಂದೆಯವರಿಗೆ ಉಪನಯನವನ್ನು ಮಾಡ್ತಾರೆ ಅಂತ. ಆ ಸಂದರ್ಭ ಹೇಗಿತ್ತು ಅಂದರೆ ಜ್ಞಾನ ಅಭಯ ಮುದ್ರೆಗಳನ್ನು ತೋರ್ತಕ್ಕಂಥ ಎರಡು ಕೈ, ಯಜ್ಞೋಪವೀತ, ಕೃಷ್ಣಾಂಜನ, ಮೌಂಜಿ ಅಂದರೆ ಉಡುದಾರ, ಇದರೆಲ್ಲದರಿಂದ ಶೋಭಾಯಮಾನವಾಗಿ ಇದ್ದರು ವೇದವ್ಯಾಸ ದೇವರು. ಮಹಾ ಅಜ್ಞಾನ ಅನ್ನೋ ಹಾವಿನ ಕಡಿತಕ್ಕೆ ತುತ್ತಾದ ಜಗತ್ತನ್ನು ಕಣ್ಣು ನೋಟದಿಂದನೇ ಪುನರುಜ್ಜೀವನಗೊಳಿಸಬೇಕು ಅಂತ ಅಪೇಕ್ಷೆ ಪಟ್ಟವರು. ಇಂತಹ ವೇದವ್ಯಾಸ ದೇವರು ಜಗತ್ತನ್ನೇ ಮೀರಿಸುವಂತಹ ಪ್ರಕಾಶದಿಂದ ಬೆಳಗಿದರು ಅಂಥೇಳಿ 7 ದಿನಗಳೊಳಗೆ ತಂದೆಯಿಂದ ಉಪನಯನ ಸಂಸ್ಕಾರವನ್ನು ಪಡೆದು ತನ್ನ ತಂದೆಗೆ ಜ್ಞಾನೋಪದೇಶವನ್ನು ಮಾಡಿರ್ತಕ್ಕಂಥ ಸಾಕ್ಷಾತ್ ಪರಮಾತ್ಮನೇ ವೇದವ್ಯಾಸ ರೂಪದಿಂದ ಅವತಾರ ಮಾಡಿದ್ದು. ತಂದೆ ತಾಯಿಗಳಿಬ್ಬರಿಗೂ ತಾನು ಸ್ಮರಣ ಮಾತ್ರದಿಂದಲೇ ದರ್ಶನ ಕೊಡ್ತೀನಿ ಅಂತ ವರವನ್ನು ಕೂಡ ಕೊಟ್ಟರು. ಆಮೇಲೆ ದ್ವೀಪದಲ್ಲಿ ಅವತಾರ ಮಾಡಿರ್ತಕ್ಕಂಥ ವೇದವ್ಯಾಸರು ಬ್ರಹ್ಮಾದಿಗಳು ತನ್ನನ್ನು ಹಿಂಬಾಲಿಸ್ಕೊಂಡು ಬರ್ತಾ ಇದ್ದಿದ್ದರಿಂದ ಮೇರು ಪರ್ವತಕ್ಕೆ ಹೋಗಿ ಆದಿಸೃಷ್ಟಿಯಲ್ಲಿ ಹೇಗೋ ಹಾಗೆ ಎಲ್ಲ ವೇದಗಳನ್ನು ಉದ್ಧರಿಸಿ ದೇವತೆಗಳಿಗೂ ಋಷಿಮುನಿಗಳಿಗೂ ಕೂಡ ಉಪದೇಶವನ್ನು ಮಾಡಿದರು. ವೇದವ್ಯಾಸ ದೇವರು ಸಕಲ ಶಾಸ್ತ್ರಗಳನ್ನು ನಿರ್ಮಾಣ ಮಾಡಿ ಅವೆಲ್ಲಕ್ಕೂ ವಿಶೇಷವಾಗಿ ತಾತ್ಪರ್ಯ ನಿರ್ಣಾಯಕವಾಗಿರ್ತಕ್ಕಂಥ ಬ್ರಹ್ಮಸೂತ್ರವನ್ನೇ ರಚನೆ ಮಾಡಿ ಅನುಗ್ರಹಿಸಿದರು. ಅದನ್ನು ಬ್ರಹ್ಮರುದ್ರಾದಿ ದೇವತೆಗಳಿಗೂ ಮುನಿಶ್ರೇಷ್ಠರಿಗೂ ವೇದವ್ಯಾಸ ದೇವರೇ ಸಾಕ್ಷಾತ್ತಾಗಿ ಉಪದೇಶವನ್ನು ಮಾಡಿದರು. ಅವರೆಲ್ಲರೂ ಕೂಡ ವೇದವ್ಯಾಸ ದೇವರಿಂದಲೇ ಶ್ರವಣವನ್ನು ಮಾಡಿದರು. ಸಕಲ ಶಾಸ್ತ್ರಾರ್ಥಗಳಿಗೂ ನಿದರ್ಶನ ರೂಪವಾಗಿ ವೇದಕ್ಕಿಂತಲೂ ಉತ್ತಮವಾದ ಪಂಚಮ ವೇದ ಅಂತ ಕರೆಸಿಕೊಳ್ಳುವಂತಹ ಮಹಾಭಾರತ ಗ್ರಂಥವನ್ನು ಕೂಡ ರಚನೆ ಮಾಡಿ ಅನುಗ್ರಹಿಸಿದರು. ಅದನ್ನು ಕೂಡ ಬ್ರಹ್ಮಾದಿ ದೇವತೆಗಳು ವೇದವ್ಯಾಸ ದೇವರಿಂದಲೇ ಶ್ರವಣ ಮಾಡಿದರು. ಆಗ ಭಗವಂತನ ಮುಖದಿಂದ ಹೊರಹೊಮ್ಮಿರ್ತಕ್ಕಂಥ ಒಳ್ಳೆಯ ವಾಂಗ್ಮಯ ಬಾಣಗಳಿಂದ ಆ ರುದ್ರಾದಿ ದೇವತೆಗಳ ಮನಸ್ಸಿನಲ್ಲಿ ಮಣೆ ಮಾಡಿರ್ತಕ್ಕಂಥ ಕಲಿಯ ಶಿರಚ್ಛೇದ ಆಯಿತು. ದೇವತೆಗಳು ಒಳ್ಳೆ ಜ್ಞಾನಾಮೃತ ರಸವನ್ನು ವೇದವ್ಯಾಸ ದೇವರಿಂದ ಪಾನ ಮಾಡಿದರು. ಆದರೂ ಮನುಷ್ಯರಲ್ಲಿ ಮತ್ತು ಅಸುರರಲ್ಲಿ ಬೇರೆ ರೂಪಗಳಿಂದ ಇದ್ದ ಕಲಿ ಇನ್ನೂ ಸಾಯದೆ ಹಾಗೇ ಉಳ್ಕೊಂಡಿದ್ದ. ಆದ್ದರಿಂದ ಮನುಷ್ಯೋತ್ತಮರಲ್ಲಿ ಇರುವ ಕಲಿಯನ್ನು ನಾಶಪಡಿಸಬೇಕು ಅಂತ ವೇದವ್ಯಾಸ ದೇವರು ಆಲೋಚನೆ ಮಾಡಿದರು. ಮನುಷ್ಯೋತ್ತಮರಿಗೆ ಕಾಲಪ್ರಭಾವದಿಂದ ಆಯುಷ್ಯ, ಬುದ್ಧಿ, ಕರ್ಮಾಚರಣೆ ಎಲ್ಲ ಕಡಿಮೆ ಆಗಿರೋದನ್ನು ನೋಡಿ ಸರ್ವಶಕ್ತರಾಗಿರ್ತಕ್ಕಂಥ ಕರ್ತುಂ ಅಕರ್ತುಂ ಅನ್ಯತಾ ಕರ್ತುಂ ಸಮಸ್ತರಾಗಿರ್ತಕ್ಕಂಥ ವೇದವ್ಯಾಸ ದೇವರು ಮೂಲವೇದಗಳನ್ನು ನಾಲ್ಕು ವಿಭಾಗವಾಗಿ ಭಾಗ ಮಾಡಿಕೊಟ್ರು. ಆಮೇಲೆ ವೈಷ್ಣವ ಪುರಾಣಗಳನ್ನೂ ರಚನೆ ಮಾಡಿಕೊಟ್ರು. ಯಾವ್ಯಾವ ಸಜ್ಜನರು ಅಜ್ಞಾನ ಆವೇಶಕ್ಕೆ ಒಳಗಾಗಿದ್ರೋ ಅವರನ್ನೆಲ್ಲ ಒಳ್ಳೆಯ ಉಪದೇಶಗಳಿಂದ ಅಜ್ಞಾನದಿಂದ ಬಿಡುಗಡೆ ಆಗುವಂತೆ ಮಾಡ್ತಾ ವೇದವ್ಯಾಸ ದೇವರು ಲೋಕ ಸಂಚಾರವನ್ನು ಮಾಡಿದರು. ಅದೇ ಸಂದರ್ಭದಲ್ಲಿ ಒಂದು ಸಲ ದಾರಿಯಲ್ಲಿ ಓಡಾಡ್ತಿರ್ತಕ್ಕಂಥ ಒಂದು ಕೀಟವನ್ನು ಕಂಡರು. ಅದಕ್ಕೆ ಹೇಳಿದರು, ಈ ಕೀಟ ಶರೀರವನ್ನು ತೊರೆದು ನೀನು ರಾಜನಾಗು ಅಂತ ಹೇಳಿದರು. ಆದರೆ ಆ ಕೀಟ ಆ ಶರೀರವನ್ನು ತನ್ನ ಏನು ಕೀಟದ ಜನ್ಮ ಇತ್ತಲ್ಲ ಆ ಶರೀರವನ್ನು ತ್ಯಾಗ ಮಾಡಲಿಕ್ಕೆ ಒಪ್ಪಲಿಲ್ಲ. ಆದ್ದರಿಂದ ಶರೀರ ತ್ಯಾಗ ಮಾಡಿಸ್ದೇನೆ ರಾಜನನ್ನಾಗಿ ಆಗಬೇಕು ಅಂತ ಅದು ಅಪೇಕ್ಷೆ ಪಟ್ಟಿದ್ರೆ ಅದೇ ರೀತಿಯಾಗಿ ಮಾಡಿದರು ವೇದವ್ಯಾಸ ದೇವರು. ಯಾಕೆ ಅಂದರೆ ಹಿಂದಿನ ಜನ್ಮದಲ್ಲಿ ತನ್ನ ಭಕ್ತನಾಗಿರ್ತಕ್ಕಂಥವನು ಈಗ ಶೂದ್ರನಾಗಿದ್ದ, ಆವಾಗ ಲೋಭತನ ಮಾಡಿದ್ದರಿಂದ ಕೀಟ ಜನ್ಮ ಅವನಿಗೆ ಪ್ರಾಪ್ತಿಯಾಗಿತ್ತು. ಕ್ರಿಮಿಯಿಂದ ರಾಜ್ಯವಾಳಿಸಿದ ಅಂತ ವಾದಿರಾಜರು ಮಧ್ವಾಂತರ್ಗತ ವೇದ ವ್ಯಾಸ ಹಾಡಿನಲ್ಲಿ ಅದನ್ನು ಉಲ್ಲೇಖ ಮಾಡ್ತಾರೆ. ಲೋಭದಿಂದ ಕೀಟ ಜನ್ಮ ಪಡೆದಿದ್ದರೂ ವೇದವ್ಯಾಸ ದೇವರ ಅನುಗ್ರಹದಿಂದ ತಕ್ಷಣ ರಾಜನಾದ. ಆಗಲೇ ಅವನಿಗೆ ಎಲ್ಲ ರಾಜರು ತಲೆಬಾಗಿದ್ರು. ವೈಶ್ಯರಂತೆ ಎಲ್ಲರೂ ಕೂಡ ಕರವನ್ನು ಸಂಗ್ರಹಿಸಿ ಸಲ್ಲಿಸಿದರು. ಆಗ ಭಗವಾನ್ ವೇದವ್ಯಾಸ ದೇವರು ಆ ಕೀಟಕ್ಕೆ ಹೇಳ್ತಾರೆ, ನಾನು ನಿನಗೆ ಈ ಮುಕ್ತಿಯನ್ನು ಈ ಕ್ಷಣ ಕೊಡಲಿಕ್ಕೆ ಸಮರ್ಥ, ಆದರೂ ಕೂಡ ಲೋಕದ ರೀತಿ ನೀತಿ ಅನುಸಾರವಾಗಿ ಬ್ರಾಹ್ಮಣ ಜನ್ಮ ಹೊಂದಿಯೇ ಆಮೇಲೆ ನನ್ನ ಅನುಗ್ರಹದಿಂದ ನೀನು ಮುಕ್ತನಾಗಬೇಕು ಅಂತ ಆದೇಶವನ್ನು ಮಾಡ್ತಾರೆ. ಆ ಕೀಟರಾಜನಿಗೆ ವೇದವ್ಯಾಸ ದೇವರು ನಿರ್ಮಲವಾಗಿರ್ತಕ್ಕಂಥ ಜ್ಞಾನವನ್ನು ಕೊಟ್ಟರು. ಆಮೇಲೆ ಆ ಕೀಟ ರೂಪದಿಂದನೇ ಇಡೀ ಸಾಮ್ರಾಜ್ಯವನ್ನು ಆಳದ. ಕೊನೆಯಲ್ಲಿ ಆ ಶರೀರವನ್ನು ತ್ಯಾಗ ಮಾಡಿ ಶ್ರೇಷ್ಠ ಬ್ರಾಹ್ಮಣ ಜನ್ಮವನ್ನು ಹೊಂದಿ ಒಳ್ಳೆ ತತ್ವಜ್ಞಾನಿಯಾಗಿ ಆಮೇಲೆ ಮೋಕ್ಷವನ್ನು ಹೊಂದಿದ. ಹೀಗೆ ಸರ್ವಶಕ್ತ ಸರ್ವ ಸಮರ್ಥರಾಗಿರ್ತಕ್ಕಂಥ ವೇದವ್ಯಾಸ ರೂಪಿ ಪರಮಾತ್ಮ ಅನೇಕ ಮಂದಿಯನ್ನು ಸಂಸಾರದಿಂದ ಬಿಡುಗಡೆ ಮಾಡಿದರು. ಅವನ ಲೀಲೆಗಳು ಅನಂತ ಅಚಿಂತ್ಯ. ಎಲ್ಲ ದೇವಾನುದೇವತೆಗಳು ಲಕ್ಷ್ಮೀ ಬ್ರಹ್ಮಾದಿಗಳು ಕೂಡ ಆ ವೇದವ್ಯಾಸ ರೂಪವನ್ನು ಸ್ತೋತ್ರ ಮಾಡ್ತಾರೆ. ಅದರಿಂದ ಯೋಚನೆ ಮಾಡಬೇಕು, ಒಂದು ಕೀಟಕ್ಕೆ ಪಟ್ಟ ಕೊಟ್ಟು ಬುದ್ಧಿವಂತ ಜನರನ್ನು ಆಳುವಂತಹ ರಾಜನನ್ನಾಗಿಸಿರ್ತಕ್ಕಂಥ ಮಹಾನುಭಾವರು ಅಂತಾದರೆ ವೇದವ್ಯಾಸ ದೇವರು. ಹೀಗೆ ವೇದವ್ಯಾಸರು ತಮ್ಮ ಬಗೆಯ ಅನಾದಿಕಾಲೀನ ಮೋಹಾಂಧಕಾರವನ್ನು ಕಿತ್ತೊಗಿತಾರೆ ಅನ್ನೋದಕ್ಕೆ ಇದೊಂದು ದೃಷ್ಟಾಂತ. ಇಂತಹ ವೇದವ್ಯಾಸ ದೇವರನ್ನು ನಾನಾ ರೀತಿಯಾಗಿರ್ತಕ್ಕಂಥ ಗೊಂದಲಗಳಿಂದ ಅಜ್ಞಾನಗಳಿಂದ ನಮ್ಮನ್ನು ರಕ್ಷಿಸಿ ಕಾಪಾಡ್ರಿ ಅಂತ ಪ್ರಾರ್ಥನೆಯನ್ನು ಮಾಡಬೇಕು. ಮುಂದೆ ಋಷಭ ನಾಮಕ ಪರಮಾತ್ಮನ ಅವತಾರದ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಇಲ್ಲಿ ದಾಸರು. ನಾರಾಯಣ ವರ್ಮದಲ್ಲಿ ಈ ಋಷಭ ನಾಮಕ ಪರಮಾತ್ಮನನ್ನು ಜಿತೇಂದ್ರಿಯನಾದ ಋಷಭರೂಪಿ ಪರಮಾತ್ಮ ದ್ವಂದ್ವದ ಅಪಾಯದಿಂದ ಭಯದಿಂದ ನಮ್ಮನ್ನು ಪಾರು ಮಾಡು ಅಂತ ಪ್ರಾರ್ಥನೆ ಮಾಡಬೇಕು. ನಿರ್ಜಿತಾತ್ಮ ಋಷಭೋ ದ್ವಂದ್ವಾದ್ ಭಯಾತ್ ಅವತ್ತು ನಮ್ಮನ್ನು ಕಾಪಾಡು ಅಂತ. ಯಾವ ರೀತಿಯಾಗಿರ್ತಕ್ಕಂಥ ದ್ವಂದ್ವಗಳು ಅಂದರೆ ನಮ್ಮಂಥ ಎಲ್ಲ ಜೀವರಿಗೂ ಇರ್ತಕ್ಕಂಥದ್ದು ಲಾಭ ನಷ್ಟ, ಜಯ ಅಪಜಯ, ಪ್ರೀತಿ ಮೋಹ, ಸುಖ ದುಃಖ, ಜ್ಞಾನ ಅಜ್ಞಾನ, ಬಂಧ ಮೋಕ್ಷ. ಹೀಗೆ ಪ್ರತಿಯೊಂದು ಕರ್ಮಗಳ ಹಿನ್ನೆಲೆಯಲ್ಲೂ ಇದು ಮಾಡಿದ್ರೆ ಹೆಂಗೆ ಬಿಟ್ಟರೆ ಹೆಂಗೆ ಅಂತ ದ್ವಂದ್ವ ಸ್ಥಿತಿ ಅನ್ನೋದು ಎಲ್ಲರಿಗೂ ಎದುರಾಗತ್ತೆ. ನಿರಂತರ ಈ ರೀತಿಯಾಗಿರ್ತಕ್ಕಂಥ ಸಂಶಯದಿಂದ ಇರುವವರನ್ನು ದ್ವಂದ್ವಕ್ಕೆ ಸಿಲುಕದವರು ಅಂತಲೇ ಕರೆಯೋದು. ಎಲ್ಲ ಕಡೆ ಈ ರೀತಿಯಾಗಿರ್ತಕ್ಕಂಥ ಸಂಶಯ ಇದ್ದರೆ ಅದು ಅವನ ನಾಶಕ್ಕೆ ಕಾರಣ ಅಥವಾ ಅಧೋಗತಿಗೆ ಕಾರಣ ಆಗತ್ತೆ ಅಂತ ಕೃಷ್ಣ ಹೇಳ್ತಾನೆ ಗೀತೆ ಒಳಗೆ, ಸಂಶಯಾತ್ಮ ವಿನಶ್ಯತಿ. ಈ ಭಯಾನಕವಾಗಿರತಕ್ಕಂಥ ಈ ದ್ವಂದ್ವನ ಮುಳ್ಳನ್ನು ಕಿತ್ತೊಗಿಬೇಕು ಅಂತಾದರೆ ಅಲ್ಲಿ ಋಷಭ ನಾಮಕನ ಸ್ಮರಣೆ ಅತ್ಯಂತ ಅವಶ್ಯಕ ಅಂತ ತಿಳಿಸ್ತಾರೆ. ಈ ಋಷಭಾವತಾರ ಯಾವಾಗಾಯಿತು ಅಂತ ಕೇಳಿದ್ರೆ, ಮೇರುದೇವಿ ಮತ್ತು ನಾಭಿರಾಜ ಸಂತಾನದ ಅಪೇಕ್ಷೆಯಿಂದ ಭಕ್ತಿಯಿಂದ ಪುತ್ರಕಾಮೇಷ್ಠಿ ಯಜ್ಞವನ್ನು ಮಾಡ್ತಾನೆ. ಆಗ ಭಕ್ತ ವತ್ಸನಾಗಿರ್ತಕ್ಕಂಥ ಭಗವಂತ ಚತುರ್ಭುಜನಾಗಿ ಶಂಖ ಚಕ್ರಾದಿ ಆಯುಧಗಳಿಂದ ಸೈತನಾಗಿ ದರ್ಶನವನ್ನು ಕೊಡ್ತಾನೆ. ಇದನ್ನು ಈ ಭಗವಂತನ ಈ ರೂಪವನ್ನು ನೋಡಿರ್ತಕ್ಕಂಥ ಪುರೋಹಿತರು, ಸಭಿಕರು, ಅಲ್ಲಿರ್ತಕ್ಕಂಥ ಯಜಮಾನರು ಎಲ್ಲರಿಗೂ ಕೂಡ ಬಹಳ ಆನಂದ ಆಗೋಗುತ್ತೆ. ಅಂದರೆ ಯಜ್ಞ ವಿಧಿವತ್ತಾಗಿ ನಡೆದಿದೆ, ಅದಕ್ಕೆ ಭಗವಂತ ಸಾಕ್ಷಾತ್ತಾಗಿ ದರ್ಶನವನ್ನು ಕೊಟ್ಟಿದ್ದಾನೆ ಅಂತ. ಆಗ ಎಲ್ಲರೂ ಸೇರಿ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾರೆ, ಪರಮಾತ್ಮ ನೀನು ಪೂಜ್ಯತಮ, ನಿನಗಿಂತ ಇನ್ನು ಹೆಚ್ಚಿನವರು ಯಾರೂ ಇಲ್ಲ, ನಾವೆಲ್ಲ ನಿನ್ನ ಭಕ್ತರು, ಶಾಸ್ತ್ರೋಕ್ತವಾದ ಪೂಜೆ ಅಂದರೆ ನಮೋ ನಮೋ ಅನ್ನೋದು ಮಾತ್ರ ನಂಬಿಕೆಯಿಂದ ಸಾಧ್ಯ. ಅಸ್ವತಂತ್ರರಾಗಿರ್ತಕ್ಕಂಥ ನಮ್ಮ ಬುದ್ಧಿ ವಿಷಯ ಪದಾರ್ಥಗಳಲ್ಲಿ ಆಸಕ್ತವಾಗಿ ನಿನ್ನನ್ನು ಸೇರ್ತಾ ಇಲ್ಲ. ನಿನ್ನ ಗುಣಗಳು ಸಕಲ ದುಃಖಗಳನ್ನು ಹೋಗಲಾಡಿಸುತ್ತೆ, ಮೋಕ್ಷವನ್ನು ಕೊಡಿಸುತ್ತೆ. ನಿನ್ನ ಭಕ್ತರು ಅರ್ಪಣೆ ಮಾಡ್ತಕ್ಕಂಥ ಒಂದು ಹನಿ ನೀರು, ಒಂದು ದಳ ಶ್ರೀ ತುಳಸಿ, ಅಲ್ಪವಾಗಿರ್ತಕ್ಕಂಥ ಅಸ್ಪಷ್ಟವಾಗಿರ್ತಕ್ಕಂಥ ಸ್ತೋತ್ರ, ಹೀಗೆ ನಿನ್ನನ್ನು ಪೂಜೆ ಮಾಡಿದರೂ ಕೂಡ ನೀನು ತೃಪ್ತನಾಗ್ತೀಯಾ? ಅದೇ ಭಕ್ತಿ ಇಲ್ಲದೆ ಒಂದು ದೊಡ್ಡ ಬಂಗಾರದ ಅಥವಾ ವಜ್ರದ ಬೆಟ್ಟವನ್ನು ಅರ್ಪಣೆ ಮಾಡಿದರೂ ನೀನು ತೃಪ್ತನಾಗೋದಿಲ್ಲ. ನೀನು ಸದಾ ಸುಖಪೂರ್ಣನಾಗಿರ್ತಕ್ಕಂಥವನು, ಸದಾ ಆನಂದಮಯ, ನಿತ್ಯಾನಂದಮಯ. ನಮ್ಮ ಪೂಜೆಯಿಂದ ನಿನಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಲಾಭದ ನಿರೀಕ್ಷೆ ಇಲ್ಲ. ಆದರೂ ಕೂಡ ನಿನ್ನ ಅನುಗ್ರಹ ಲಾಭ ಅನ್ನೋದು ನಮಗೆ ನಿನ್ನನ್ನು ಪೂಜೆ ಮಾಡಿದರೆ ಭಕ್ತಿಯಿಂದ ಆಗ್ತಾ ಇದೆ. ಆದ್ದರಿಂದ ನಮ್ಮ ಉದ್ಧಾರ ಯಾವ ರೀತಿ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ನೀನಾಗೆ ನಮ್ಮ ಮೇಲೆ ಕರುಣೆಯನ್ನು ಮಾಡಿ ನಮಗೆ ಮೋಕ್ಷವನ್ನು ಅನುಗ್ರಹಿಸಬೇಕು. ನಮ್ಮ ಪ್ರಯತ್ನದಿಂದ ನಿನ್ನನ್ನು ಪಡ್ಕೊಳ್ಳೋದು, ನಿನ್ನ ಅನುಗ್ರಹವನ್ನು ಸಂಪಾದನೆ ಮಾಡೋದು ಸಾಧ್ಯ ಇಲ್ಲ. ಆದರೂ ಭಕ್ತರು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಅಪೇಕ್ಷೆ ಮಾಡಿದವನಂತೆ ಇಲ್ಲಿ ನೀನು ಪ್ರತ್ಯಕ್ಷನಾಗಿ ಅನುಗ್ರಹಿಸಿದೆಯಾ. ನಮಗೆ ನಿನ್ನನ್ನು ಪ್ರತ್ಯಕ್ಷೀಕರಿಸಿಕೊಳ್ಳುವ ಯೋಗ್ಯತೆ ಇಲ್ಲದೇ ಇದ್ದರೂ ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೇನೋ, ನಿನ್ನದೇ ಸಕಲ ಸಂಪತ್ತು ಅಂತ ಹೇಳೋ ಹಾಗೆ ನೀನು ಇಲ್ಲಿ ಪ್ರತ್ಯಕ್ಷನಾಗಿ ನಮಗೆ ದರ್ಶನವನ್ನು ಕೊಟ್ಟಿದೀಯಾ. ಎಲ್ಲ ಜ್ಞಾನಿಗಳು ಕೂಡ ನಿನ್ನನ್ನು ವಿಶೇಷವಾಗಿ ಸ್ತೋತ್ರಾದಿಗಳನ್ನು ಮಾಡ್ತಾರೆ. ನೀನು ಸದಾಕಾಲ ಭಕ್ತರ ಸ್ತೋತ್ರಕ್ಕೆ ಅನುಗ್ರಹ ಮಾಡ್ತಕ್ಕಂಥ ಕರುಣಾ ಸಮುದ್ರನಾಗಿದೆಯಾ. ಈ ನಾಭಿರಾಜ ನಿನ್ನಂಥ ಮಗನನ್ನು ಅಪೇಕ್ಷೆ ಪಡ್ತಾ ಇದ್ದಾನೆ, ಅವನ ಅಭೀಷ್ಟವನ್ನು ನೀನು ಪೂರ್ಣ ಮಾಡು. ನಾನು ಹೀಗೆ ಕೇಳ್ತಿದ್ದೀನಿ ಅಂತ ನನ್ನ ಮೇಲೆ ಸಿಟ್ಟಾಗಬೇಡ, ಯಾಕಂದರೆ ನಿನಗೆ ಸಮರೂ ಇಲ್ಲ, ನಿನಗೆ ಅಧಿಕಾರ ಅಂತೂ ಇಲ್ಲವೇ ಇಲ್ಲ. ಆದರೂ ನನ್ನನ್ನು ಕ್ಷಮ ಮಾಡು ಭಗವಂತ, ನನಗೆ ಸಮನು ನಾನೇ ಅಂತ ಭಗವಂತ ಆವಾಗ ಹೇಳ್ತಾನೆ. ಆದ್ದರಿಂದ ನಾನೇ ಮಗನಾಗಿ ಅವತಾರ ಮಾಡಬೇಕು ಅಂತ ಋಷಿಗಳ ಪ್ರಾರ್ಥನೆಗೆ ಭಗವಂತ ಹೇಳ್ತಾನೆ. ಈ ವರ ಕೂಡ ಸುಲಭ ಅಲ್ಲ, ಆದರೂ ಬ್ರಾಹ್ಮಣರ ಮಾತನ್ನು ವಿಪ್ರವಾಕ್ಯೋ ಜನಾರ್ದನ ಅನ್ನೋ ಮಾತನ್ನು ನಾನು ಸುಳ್ಳು ಮಾಡಲಿಕ್ಕೆ ನನಗೆ ಇಚ್ಛೆ ಇಲ್ಲ. ಆದ್ದರಿಂದ ಆ ಮೇರುದೇವಿ ಮತ್ತು ನಾಭಿರಾಜನ ಮಗನಾಗಿ ನಾನೇ ಋಷಭನಾಮಕರಾಗಿ ಅವತಾರ ಮಾಡ್ತೀನಿ, ಈ ರೀತಿಯಾಗಿ ಅನುಗ್ರಹ ಮಾಡಿ ತಾನು ಅಂತರ್ಧಾನವನ್ನು ಹೊಂದ. ಅದಾದಮೇಲೆ ನಾಭಿರಾಜನ ಇಷ್ಟವನ್ನು ಪೂರೈಸಬೇಕು ಅನ್ನೋ ಕಾರಣಕ್ಕಾಗಿ ಮೇರುದೇವಿಯಲ್ಲಿ ಪರಮಾತ್ಮನೇ ಅವತಾರ ಮಾಡ್ದ. ಹಿಂದೆ ಮುಂದೆ ಎಂದೆಂದಿಗೂ ಶ್ರೀ ಗೋವಿಂದಗೆ ಸರಿಮಿಗಿಲಿಲ್ಲೆಂತೆಂಬುದೇ ಫಲವಿದು ಬಾಳ್ದುದಕ್ಕೆ ಅಂತ. ಇಷ್ಟೆಲ್ಲ ಜ್ಞಾನ ಸ್ಪಷ್ಟವಾಗಿ ಇದ್ದರೂ ಕೂಡ ಆ ಋಷಿಗಳು ಹೌದು, ನಿನ್ನ ಅಪೇಕ್ಷೆ ಪೂರ್ಣ ಆಗ್ತಾ ಇದೆ, ಒಳ್ಳೆ ರೀತಿಯಲ್ಲಿ ಯಜ್ಞ ನಡೆದಿದೆ, ಭಗವಂತ ಪ್ರಾದುರ್ಭಾವ ಆಗಿ ಅನುಗ್ರಹ ಮಾಡ್ತಾ ಇದ್ದಾನೆ ಅಂತ ಈ ರೀತಿಯಾಗಿ ಹೇಳ್ತಾರೆ. ಆದ್ದರಿಂದ ನಾಭಿರಾಜ ಮತ್ತು ಮೇರು ದಂಪತಿಗಳ ಅಪೇಕ್ಷೆ ಏನಿತ್ತು, ಪರಮಾತ್ಮನಿಗೆ ಸಮನಾದ ಮಗನನ್ನು ಹೊಂದಬೇಕು ಅಂತ. ಈ ಋಷಿಗಳು ತಥಾಸ್ತು ಅಂದಿದ್ದರು, ಅದಕ್ಕೆ ಪರಮಾತ್ಮನಲ್ಲಿ ಪಶ್ಚಾತ್ತಾಪದಿಂದ ಪ್ರಾರ್ಥನೆ ಮಾಡಿ ಈ ರೀತಿಯಾಗಿ ಕೇಳಿದ್ದಕ್ಕೆ ಕ್ಷಮ ಮಾಡು, ಅವನಿಗೆ ಸಂತಾನವನ್ನು ಅನುಗ್ರಹಿಸು ಅಂತ ಕೇಳಿದಾಗ ಆಯಿತು, ನಿಮ್ಮ ಮಾತನ್ನು ಸತ್ಯ ಮಾಡಬೇಕು ಅಂತ, ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಮ್ ಅಂಥೇಳಿ ಪರಮಾತ್ಮ ಅವರಿಗೆ ಅನುಗ್ರಹ ಮಾಡಿ ತಾನೇ ದಿಗಂಬರನು, ಪರಮಹಂಸಾಶ್ರಮಿಗಳು, ಊರ್ಧ್ವರೇತಸ್ಕರು ಆಗಿರ್ತಕ್ಕಂಥ ಋಷಿಗಳ ಪರಮಧರ್ಮವನ್ನು ತೋರಿಸೋದೇ ಈ ಋಷಭಾವತಾರದ ಮುಖ್ಯ ಉದ್ದೇಶ ಅಂತ ಆ ನಾಭಿರಾಜ ಮತ್ತು ಮೇರುದೇವಿ ದಂಪತಿಗಳಲ್ಲಿ ಅವತಾರ ಮಾಡ್ತಾನೆ. ಸಾಕ್ಷಾತ್ ಭಗವಂತನ ಎಲ್ಲ ಲಕ್ಷಣಗಳನ್ನು ಹೊಂದಿರತಕ್ಕಂಥವನು ಅಂತ ಎಲ್ಲ ಮಂತ್ರಿಗಳು, ಪ್ರಜೆಗಳು, ಬ್ರಾಹ್ಮಣರು, ದೇವತೆಗಳು, ಧರ್ಮದಿಂದ ಭೂ ಪರಿಪಾಲನೆ ಮಾಡ್ತಕ್ಕಂಥ ಆ ಋಷಭರಾಮಕ ಪರಮಾತ್ಮನನ್ನು ಆಧಾರದಿಂದ ಸ್ವೀಕಾರ ಮಾಡ್ತಾರೆ. ವಿಶೇಷವಾಗಿ ಓಜಸ್ಸು, ಬಲ, ಕಾಂತಿ, ಯಶಸ್ಸು, ವೀರ್ಯ ಈ ಎಲ್ಲದರಿಂದ ಕೂಡಿರೋದ್ರಿಂದ ಆ ಎಲ್ಲ ದೇವಾನುದೇವತೆಗಳು ಎಲ್ಲರೂ, ಋಷಿಗಳು ಎಲ್ಲರೂ ಸೇರಿ ಋಷಭ ಅನ್ನೋ ಅನ್ವರ್ಥವಾಗಿರ್ತಕ್ಕಂಥ ನಾಮಕರಣವನ್ನು ನಾಭಿರಾಜನ ಮೂಲಕ ಆ ಋಷಭ ಏನು ಅವತಾರ ಮಾಡುತ್ತಾನೆ ಅವನಿಗೆ ಋಷಭ ಅಂತ ನಾಮಕರಣವನ್ನು ಕೂಡ ಮಾಡಿಸ್ತಾನೆ. ಆ ಸಂದರ್ಭದಲ್ಲಿ ಇಂದ್ರನಾಗಿರ್ತಕ್ಕಂಥ ಯಜ್ಞನಾಮಕ ಭಗವಂತ ತನ್ನ ರೂಪದ ಜೊತೆಗೆ ಸ್ಪರ್ಧೆ ಮಾಡೋನೋ ಏನು ಮಾಡ್ತೀಯಾನೇನೋ ಅನ್ನೋಂತೆ ಋಷಭನ ಖಂಡದಲ್ಲಿ ಮಳೆಯನ್ನು ಸುರಿಸೋದಿಲ್ಲ. ಇದನ್ನು ನೋಡಿ ಋಷಭದೇವರ ನಕ್ಕು ತನ್ನ ಸ್ವರೂಪ ಸಾಮರ್ಥ್ಯದಿಂದ ಆ ನಾಭಿ ಖಂಡದಲ್ಲಿ ಮಳೆಯನ್ನು ಸುರಿಸ್ತಾರೆ. ನಾಭಿರಾಜ ಋಷಭದೇವನಿಗೆ ಪಟ್ಟವನ್ನು ಕಟ್ಟಿ ಪತ್ನಿ ಸಮೇತನಾಗಿ ತಾನು ಬದರಿಗೆ ಹೋಗಿ ನರನಾರಾಯಣರನ್ನ ಸೇವಾ ಮಾಡ್ತಾ ಯೋಗ್ಯ ಕಾಲದಲ್ಲಿ ಮುಕ್ತಿಯನ್ನು ಹೊಂದದ. ಈ ನಾಭಿರಾಜ ಭಗವಂತನನ್ನು ಪೂಜಿಸಿ ಒಲಿಸ್ಕೊಂಡಿದ್ದರಿಂದ ಭಗವಂತನೇ ಮಗನಾಗಿ ಋಷಭನ ಹೆಸರಿನಿಂದ ಅವತಾರ ಮಾಡಿದ್ದ. ಈ ಕಾರಣ ನಾಭಿಯು ಮಾಡಿರ್ತಕ್ಕಂಥ ಮಹಾಪ್ರಸಿದ್ಧವಾಗಿರ್ತಕ್ಕಂಥ ಕರ್ಮವನ್ನು ವರ್ಣನೆ ಮಾಡಲಿಕ್ಕೆ ಯಾರಿಂದ ಸಾಧ್ಯ ಅಂತ ಜ್ಞಾನಿಗಳು ಕೂಡ ನಾಭಿರಾಜನನ್ನು ಸ್ತೋತ್ರ ಮಾಡ್ತಾರೆ. ಈ ಋಷಭ ನಾಮಕ ಪರಮಾತ್ಮ ತಾನು ಅವತಾರ ಮಾಡಿರ್ತಕ್ಕಂಥ ಭೂಖಂಡ ಕರ್ಮಕ್ಷೇತ್ರ ಅಂತ ತಿಳ್ಕೊಂಡು ಇತರರಿಗೆ ಮಾರ್ಗವನ್ನು ತೋರಿಸ್ಲಿಕ್ಕೆ ತಾನೂ ಗುರುಕುಲ ವಾಸ ಮಾಡಿ ಮತ್ಯಾವತಾರ ವಿಹ ಮರ್ತ್ಯ ಶಿಕ್ಷಣಂ ಅಂತ ಗುರು ಆಜ್ಞೆಯಿಂದ ಗೃಹಸ್ಥನಾಗಿ ಅಧರ್ಮವನ್ನು ಶಿಕ್ಷಿಸ್ತಾ ಇಂದ್ರದತ್ತ ಆ ಜಯಂತಿ ದೇವಿಯನ್ನು ಸ್ವೀಕಾರ ಮಾಡಿ ಅವಳಲ್ಲಿ ತನ್ನದೇ ಲಕ್ಷಣವನ್ನು ಹೊಂದತಕ್ಕಂಥ 100 ಮಕ್ಕಳನ್ನು ಪಡಿತಾನೆ. ಅವರಲ್ಲಿ ಮಹಾಯೋಗಿ ಭರತ ಶ್ರೇಷ್ಠರೇ ಜ್ಯೇಷ್ಠ ಪುತ್ರ. ಮುಂದೆ ಈ ಖಂಡಕ್ಕೆ ಅವನೇ ಅಧಿಪತಿಯಾಗೋದ್ರಿಂದ ಭರತ ವರ್ಷ ಅಂತ ಭಾರತ ಖಂಡ ಅಂತ ಪ್ರಸಿದ್ಧಿಯಾಯಿತು. ಆ ಋಷಭದೇವರ 100 ಮಕ್ಕಳಲ್ಲಿ ಜ್ಯೇಷ್ಠನಾಗಿರ್ತಕ್ಕಂಥ ಭರತನನ್ನು ಬಿಟ್ಟು ಕುಶಾವರ್ತ, ಬ್ರಹ್ಮಾವರ್ತ, ಆರ್ಯಾವರ್ತ, ಮಲಯಕೇತು, ಭದ್ರಸೇನ ಮೊದಲಾಗಿರ್ತಕ್ಕಂಥ 9 ಪುತ್ರರು ಉಳಿದ 90 ಶ್ರೇಷ್ಠರು. ಕವಿ, ಹರಿ, ಅಂತರಿಕ್ಷ ಮೊದಲಾಗಿರ್ತಕ್ಕಂಥ 9 ಮಹಾಭಗವದ್ಭಕ್ತರು. ಇವರ ಚರಿತ್ರೆಯನ್ನು ಭಾಗವತ 11 ಸ್ಕಂದದಲ್ಲಿ ತಿಳಿಸ್ತಾರೆ. ಉಳಿದ 81 ಜಯಂತಿ ಪುತ್ರರು ತಂದಾಯ ಆಜ್ಞೆಯನ್ನು ಪರಿಪಾಲನೆ ಮಾಡ್ತಾ ಮಹಾಶ್ರೋತ್ರಿಯರು, ಯಜ್ಞಶೀಲರು ಆಗಿರ್ತಕ್ಕಂಥ ಬ್ರಾಹ್ಮಣರಾಗ್ತಾರೆ. ಋಷಭದೇವ 100 ಯಾಗಗಳನ್ನು ಮಾಡ್ತಾನೆ. ಇವನು ರಾಜ್ಯಭಾರವನ್ನು ಮಾಡುವಂಥ ಸಂದರ್ಭದಲ್ಲಿ ಯಾರೂ ಇವನಿಂದಾಗಲಿ ಬೇರೆಯವರಿಂದಾಗಲಿ ಯಾವುದನ್ನು ಕೂಡ ಅಪೇಕ್ಷೆ ಪಡ್ತಿರಲಿಲ್ಲ. ಎಲ್ಲರೂ ಅಪೇಕ್ಷೆ ಪಡ್ತಿದ್ದಿದ್ದು ಒಂದೇ, ಅದು ಭಗವದ್ಜ್ಞಾನ ಮಾತ್ರ. ಋಷಭದೇವ ಒಂದು ದಿನ ಬ್ರಹ್ಮಾವರ್ತ ಪ್ರದೇಶಕ್ಕೆ ಬರ್ತಾನೆ. ಅಲ್ಲಿ ಬ್ರಹ್ಮರ್ಷಿ ಶ್ರೇಷ್ಠರೆಲ್ಲರೂ ಕೂಡ ಸಭೆ ಸೇರಿರ್ತಾರೆ. ಪ್ರಜೆಗಳು ಕೂಡ ಶ್ರವಣಕ್ಕಾಗಿ ಅಲ್ಲಿ ಸೇರಿರ್ತಾರೆ. ವಿಧೇಯರಾಗಿರ್ತಕ್ಕಂಥ ತನ್ನ ಮಕ್ಕಳಿಗೂ ಪ್ರಜೆಗಳಿಗೂ ಋಷಭದೇವ ಆ ಸಂದರ್ಭದಲ್ಲಿ ಉಪದೇಶವನ್ನು ಮಾಡ್ತಾನೆ. ಋಷಭ ನಾಮಕ ಪರಮಾತ್ಮ ಹೇಳ್ತಾನೆ, ಎಲ್ಲ ಮಕ್ಕಳುಗಳ ಕೇಳ್ರಿ, ಈಗಿರ್ತಕ್ಕಂಥ ಮನುಷ್ಯ ದೇಹ ನಾಯಿ ನರಿಗಳಿಗೆ ಹೇಗೋ ಹಾಗೆ ವಿಷಯಭೋಗಕ್ಕೆ ಮಾತ್ರ ಬಂದದ್ದಲ್ಲ, ತಪಶ್ಚರ್ಯೆಯನ್ನು ಮಾಡಿ ಮೋಕ್ಷವನ್ನು ಹೊಂದಲಿಕ್ಕೆ ಮಾತ್ರ ಬಂದಿರುವಂಥದ್ದು. ಆದ್ದರಿಂದ ಶಾಂತರು, ನಿರ್ಮತ್ಸರರು, ರಾಗಾದಿರೋಷರಹಿತರು, ಸದಾಚಾರವಂತರು ಆಗಿರ್ತಕ್ಕಂಥ ನನ್ನ ಭಕ್ತರ ಸೇವೆಗಾಗಿ ಈ ಮನುಷ್ಯ ದೇಹವನ್ನು ಉಪಯೋಗ ಮಾಡಬೇಕು. ವಿಷಯ ಲಂಪಟರ ಸಂಘ ಅನರ್ಥಕರ, ಅವರು ಯಾವಾಗಲೂ ಪಾಪವನ್ನೇ ಮಾಡ್ತಾ ಇರ್ತಾರೆ. ಆದ್ದರಿಂದ ದೇಹಕ್ಕೆ ಬಹಳ ದುಃಖ ಆಗತ್ತೆ. ಶ್ರವಣಾದಿಗಳ ಮೂಲಕ ಪರಮಾತ್ಮನ ಸ್ವರೂಪವನ್ನು ಎಲ್ಲಿ ತನಕ ತಿಳ್ಕೊಳ್ಳೋದಿಲ್ವೋ ಅಲ್ಲಿವರೆಗೆ ಈ ಸಂಸಾರ ಬಂಧನ ಪಾಪಕರ್ಮಗಳ ಲೇಪ ಅನ್ನೋದು ತಪ್ಪೋದೇ ಇಲ್ಲ. ಅಲ್ಲಿವರೆಗೆ ಈ ಜಡ ಮನಸ್ಸಿನ ಪ್ರತಾಪ ಅನ್ನೋದು ಇದ್ದೇ ಇರುತ್ತೆ. ಭಗವಂತನ ಅಪರೋಕ್ಷ ಆದಮೇಲೆ ಶರೀರ ಬಂಧ ಇಲ್ಲ, ಪಾಪ ಲೇಪ ಇಲ್ಲ, ಜೀವಾಚ್ಛಾದಿಕ ಪರಮಾಚ್ಛಾದಿಕ ಎರಡೂ ಆವರ್ಕಗಳು ಅಂದರೆ ಜೀವರಿಗೆ ತನ್ನ ಸ್ವರೂಪವನ್ನು ತಿಳ್ಕೊಳ್ಳೋದಕ್ಕಾಗಲಿ ಅಥವಾ ಅಂತರ್ಯಾಮಿ ಭಗವಂತನ ಸ್ವರೂಪವನ್ನು ತಿಳಿಯೋದಾಗಲಿ ಅದಕ್ಕೆ ಅಲ್ಲಿ ತನಕ ಅಡ್ಡ ಆಗಿರುತ್ತೆ. ಅವಿದ್ಯೆ ಅಂದರೆ ಭಗವಂತನೇ ಸ್ವತಂತ್ರ ಅನ್ನೋ ಜ್ಞಾನ ಇಲ್ಲದೇ ಇರೋದು. ಈ ಎಲ್ಲ ಕಾರಣಕ್ಕಾಗಿ ಭಗವಂತ ಮನಸ್ಸನ್ನು ಕರ್ಮವಶ ಮಾಡ್ತಾನೆ. ಭಗವಂತ ಅವ್ಯಕ್ತ ಸ್ವಭಾವದವನು, ಎಲ್ಲರಲ್ಲೂ ಬಿಂಬರೂಪಿಯಾಗಿ ಇದ್ದರೂ ಕೂಡ ತನ್ನ ದರ್ಶನವನ್ನು ಕೊಡೋದೇ ಇಲ್ಲ. ಆದ್ದರಿಂದ ಅವನು ತಿಳಿದೇ ಇದ್ದಂಗೆ ಇರ್ತಾನೆ. ಒಳಗಿದ್ದರೂ ಕೂಡ ತಿಳಿಯಗೊಡದೆ ತನ್ನನ್ನು ತಿಳ್ಕೊಳ್ಳುವಂಥ ಅವಕಾಶವನ್ನು ಕೊಡೋದೇ ಇಲ್ಲ. ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನಲ್ಲಿ ಭಕ್ತಿಯನ್ನು ಮಾಡಿ ಆ ಬಿಂಬರೂಪ ಪರಮಾತ್ಮ ಸಾಕ್ಷಾತ್ಕಾರ ಆದಾಗ ಮಾತ್ರ ಮೋಕ್ಷ ಅನ್ನೋದು ಸಾಧ್ಯ. ಅವಿದ್ಯೆ ಇರಬೇಕಾದರೆ ಕರ್ಮವು ಮನಸ್ಸನ್ನು ಬಂಧನ ಮಾಡುವಂತಹ ಪಾಶ ಆಗತ್ತೆ. ಜೀವ ದುಃಖಿಯಾಗೋದಕ್ಕೆ ಮನೆ, ಮಕ್ಕಳು, ಮಡದಿ, ಆಪ್ತರು, ಹಣ, ನಾನು ನನ್ನದು, ನಮೋಹ ಇದೆಲ್ಲವೂ ಕೂಡ ಕಾರಣ ಆಗತ್ತೆ ಇತ್ಯಾದಿ ಎಲ್ಲ ವಿಷಯವನ್ನು ಕೂಡ ಅವಾಗ ಉಪದೇಶವನ್ನು ಮಾಡ್ತಾನೆ. ಆದ್ದರಿಂದ ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತನಲ್ಲಿ ಭಕ್ತಿಯಾದಿ ಸಾಧನಗಳಿಂದ ಸತ್ಯವಾಗಿರ್ತಕ್ಕಂಥ ಬಂಧ ಅನ್ನೋದು ನಿವೃತ್ತಿಯಾಗತ್ತೆ. ಆದ್ದರಿಂದ ಮೋಕ್ಷ ಸಾಧನೆಯೇ ಮಾಡಲಿಕ್ಕಾಗಿ ಸಿಕ್ಕಿರ್ತಕ್ಕಂಥ ಈ ಮನುಷ್ಯ ಜನ್ಮ ಅತ್ಯಂತ ದುರ್ಲಭವಾಗಿದ್ದು ನಶ್ವರವಾಗಿದ್ದು ಇತ್ಯಾದಿ ಎಲ್ಲ ಹೇಳಿ ಸದಾ ಭಗವಂತನ ಸೇವಾ ಮಾಡಬೇಕು ಈ ರೀತಿಯಾಗಿ ಹೇಳ್ತಾನೆ. ಆಗ ಋಷಭ ನಾಮಕ ಪರಮಾತ್ಮ ಇನ್ನೂ ಒಂದು ಮಾತನ್ನು ಹೇಳ್ತಾನೆ, ಪುತ್ರ ಅಥವಾ ಶಿಷ್ಯನಿಗೆ ಬಂದಿರತಕ್ಕಂಥ ಅಜ್ಞಾನ ನಿಮಿತ್ತವಾಗಿರ್ತಕ್ಕಂಥ ಸಂಸಾರವನ್ನು ಅಥವಾ ಅದರ ಬಿಡುಗಡೆ ನಿವೃತ್ತಿ ಮಾರ್ಗೋಪದೇಶವನ್ನು ಮಾಡಿ ಬಿಡಿಸದೇ ಇರತಕ್ಕಂಥ ತಂದೆ ತಂದೆಯಲ್ಲ, ಗುರುವು ಗುರುವಲ್ಲ. ಕುರುಡನನ್ನು ಹಳ್ಳಕ್ಕೆ ತಳ್ಳಿದ ಅಪರಾಧಿ ಹೇಗೋ ಹಾಗಾಗ್ತಾನೆ. ಜ್ಞಾನಿಯಾಗಿರ್ತಕ್ಕಂಥ ಹಿರಿಯನಾದವನು ಕಿರಿಯನಿಗೆ ಪ್ರವೃತ್ತಿ ಮಾರ್ಗವನ್ನು ಎಂದೂ ಉಪದೇಶ ಮಾಡೋದಿಲ್ಲ. ಈ ನನ್ನ ಶರೀರವು ಮಾನವನ ಶರೀರದಂತೆ ಕಾಣಿಸ್ತಾ ಇದೆ, ಆದರೆ ಭೌತಿಕ ಅಲ್ಲ. ಇದು ಅಪ್ರಾಕೃತವಾಗಿರ್ತಕ್ಕಂಥದ್ದು, ಜ್ಞಾನಾತ್ಮಕವಾಗಿದ್ದು ನನ್ನ ಹೃದಯ ಬಲ ಮತ್ತು ಜ್ಞಾನಗಳ ಸಮಾವೇಶವಾಗಿರ್ತಕ್ಕಂಥ ಸತ್ವಗುಣವನ್ನೇ ವಿಷಯೀಕರಿಸುತ್ತೆ. ಆದ್ದರಿಂದ ಈ ನನ್ನ ದೇಹ ಅನ್ನೋದು ಅಲೌಕಿಕವಾದದ್ದು. ಇದರಲ್ಲಿ ಧರ್ಮವೇ ಪ್ರವೃದ್ಧವಾಗೋದ್ರಿಂದ ಅಧರ್ಮ ಅನ್ನೋದು ಬೆನ್ನಿನಲ್ಲಿದೆ, ಅದು ನನ್ನಿಂದ ದೂರವಾಗಿದೆ, ಅದಕ್ಕೆ ನಾನು ಸಿಗೋದಿಲ್ಲ. ಆದ್ದರಿಂದ ಈ ಎಲ್ಲ ಕಾರಣಗಳಿಂದ ನನ್ನನ್ನು ಶಬ್ದಾರ್ಥ ತತ್ವಬಲ್ಲ ಜ್ಞಾನಿಗಳು ಋಷಭ ಅನ್ನೋ ಅನ್ವರ್ತನಾಮದಿಂದ ನನ್ನನ್ನು ಕರೀತಾರೆ. ಎಲ್ಲ ಮಕ್ಕಳ ಕೇಳ್ರಿ, ಇಂತಹ ನಾನು ನಿಮಗೆ ತಂದೆಯೂ ಆಗಿದ್ದೀನಿ, ಗುರುವೂ ಆಗಿದ್ದೀನಿ, ನಿಮಗೆ ಹಿತವನ್ನೇ ಹೇಳ್ತೀನಿ ಕೇಳಿ. ನೀವೆಲ್ಲ ಜ್ಯೇಷ್ಠನಾಗಿರ್ತಕ್ಕಂಥ ಭರತನನ್ನು ಅನುಸರಣೆ ಮಾಡಿರಿ, ಸೇವಾದಿಗಳನ್ನು ಮಾಡಿರಿ. ಇದರಿಂದ ಅವನಲ್ಲಿ ಇರ್ತಕ್ಕ ನನ್ನನ್ನು ಸೇವೆ ಮಾಡ್ದಂಗೆ ಆಗ್ತಾ ಇದೆ. ಮೋಕ್ಷ ಸಾಧನವಾಗಿರ್ತಕ್ಕಂಥ ತಾರತಮ್ಯವನ್ನು ವಿಸ್ತಾರವಾಗಿ ಹೇಳ್ತೀನಿ ಕೇಳ್ರಿ. ಸ್ಥಾವರಗಳಿಗಿಂತ ಜಂಗಮ ಪ್ರಾಣಿಗಳು ಉತ್ತಮ, ಅದಕ್ಕಿಂತ ಮನುಷ್ಯರು, ಮನುಷ್ಯರಿಗಿಂತ ಗಂಧರ್ವರು, ಅವರಿಗಿಂತ ದೇವತೆಗಳು, ಅವರಿಗಿಂತ ದಕ್ಷ ಪ್ರಜಾಪತಿ ಸನಕಾದಿಗಳು, ಅವರಿಗಿಂತ ಇಂದ್ರ, ಇಂದ್ರನಿಗಿಂತ ರುದ್ರ, ರುದ್ರನಿಗಿಂತ ಬ್ರಹ್ಮ, ಬ್ರಹ್ಮನಿಗಿಂತ ಲಕ್ಷ್ಮೀದೇವಿ, ಅವಳಿಗಿಂತ ನಾನೇ ಉತ್ತಮ. ಹೀಗೆ ಸರ್ವೋತ್ತಮನಾಗಿರ್ತಕ್ಕಂಥ ನಾನು ಬ್ರಾಹ್ಮಣರಿಂದ ಉಪಾಸ್ಯನಾಗಿರ್ತಕ್ಕಂಥ ದೇವತೆ. ಈ ಬ್ರಾಹ್ಮಣರಿಗೆ ಸಮನಾಗಿರ್ತಕ್ಕಂಥ ಪ್ರಾಣಿಗಳು ಈ ಭೂಲೋಕದಲ್ಲಿ ಎಲ್ಲೂ ಇಲ್ಲ. ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಿದ್ರೆ ನಾನು ತೃಪ್ತನಾಗ್ತೀನಿ, ಹಾಗೆ ಅಗ್ನಿಹೋತ್ರ ಹೋಮಾದಿಗಳಿಂದ ನಾನು ತೃಪ್ತನಾಗೋದಿಲ್ಲ. ಹೇಗೆ? ಬ್ರಾಹ್ಮಣರಿಗೆ ಭೋಜನ ಮಾಡಿಸಿದಾಗ ಆಗುವಷ್ಟು ತೃಪ್ತನಾಗಿ ಬೇರೆ ಕಾರ್ಯಗಳಿಂದ ಆಗೋದಿಲ್ಲ. ಪವಿತ್ರವಾದ ಮನಸ್ಸು, ಭಗವನ್ ನಿಷ್ಠೆ, ಇಂದ್ರಿಯ ನಿಗ್ರಹ, ಸತ್ವಗುಣ, ಕಿರಿಯರಲ್ಲಿ ಕನಿಕರ, ತಪಸ್ಸು, ದ್ವಂದ್ವವನ್ನು ಸಹನ ಮಾಡುವ ಶಕ್ತಿ, ಬ್ರಹ್ಮಜ್ಞಾನ, ಇದೆಲ್ಲ ಇರ್ತಕ್ಕಂಥದ್ದು ಬ್ರಾಹ್ಮಣರಲ್ಲಿ ಮಾತ್ರ. ನನ್ನ ಶರೀರದಂತೆ ಇರ್ತಕ್ಕಂಥ ವೇದಗಳನ್ನು ಅವರು ಧಾರಣೆ ಮಾಡಿದ್ದಾರೆ. ಅವರೇ ಉತ್ತಮ ಅಧಿಷ್ಠಾನ, ಚರ ಬ್ರಹ್ಮ ವೈಷ್ಣವಾಹ ಅಂತ. ನಾನು ಲಕ್ಷ್ಮೀಪತಿ, ಇಂತಹ ನನ್ನಿಂದಲೂ ಬ್ರಾಹ್ಮಣೋತ್ತಮರು ಏನನ್ನು ಅಪೇಕ್ಷೆ ಮಾಡೋದಿಲ್ಲ. ಅವರಿಗೆ ಪ್ರಾರ್ಥನೀಯ ವಸ್ತು ಅಂದರೆ ನನ್ನನ್ನು ಮಾತ್ರ ಪ್ರಾರ್ಥನೆ ಮಾಡ್ತಾರೆ. ಆದ್ದರಿಂದ ನೀವೆಲ್ಲರೂ ಇಂಥ ಬ್ರಾಹ್ಮಣರನ್ನೇ ಅವಶ್ಯವಾಗಿ ಪೂಜೆ ಮಾಡಬೇಕು. ಸ್ಥಾವರ ಜಂಗಮಾತ್ಮಕವಾಗಿರ್ತಕ್ಕಂಥ ಈ ಸರ್ವವೂ ಕೂಡ ನನಗೆ ಆವಾಸ ಸ್ಥಾನ ಆಗಿದೆ. ಆದ್ದರಿಂದ ಅವು ಯಥಾಯೋಗ್ಯವಾಗಿ ಪೂಜೆಯನ್ನು ಮಾಡಲಿಕ್ಕೆ ಅರ್ಹತೆಯನ್ನು ಪಡ್ಕೊಂಡಿದ್ದಾವೆ. ಜೀವೇಶ್ವರರಿಗೆ ಭೇದವನ್ನೇ ಹೇಳಬೇಕು, ಅದೇ ನನಗೆ ಅತ್ಯಂತ ಪ್ರೀತಿಕರವಾದದ್ದು. ನಾನು ಸರ್ವರಲ್ಲೂ ಅಂತರ್ಯಾಮಿಯಾಗಿ ಇದ್ದೀನಿ ಅಂತ ಪೂಜೆ ಮಾಡದೇ ಇರೋನು ಯಮನ ಪಾಶವನ್ನು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಹೀಗೆ ಮಕ್ಕಳಿಗೆ ಉಪದೇಶ ಮಾಡಿರ್ತಕ್ಕಂಥ ಋಷಭರಾಮಕ ಪರಮಾತ್ಮ ಭಕ್ತಿ ಜ್ಞಾನ ವೈರಾಗ್ಯ ರೂಪದಿಂದ ಪರಮಹಂಸದ ಧರ್ಮವನ್ನು ತಿಳಿಸೋದಕ್ಕಾಗಿ ಸನ್ಯಾಸವನ್ನು ಸ್ವೀಕಾರ ಮಾಡಬೇಕು ಅಂತ ಭರತನಿಗೆ ಪಟ್ಟಗಟ್ಟಿ ಮನೆ ಮಠ ಎಲ್ಲ ಬಿಟ್ಟು ತಾನು ದಿಗಂಬರವಾಗಿ ಸನ್ಯಾಸವನ್ನು ಸ್ವೀಕಾರ ಮಾಡ್ತಾನೆ. ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಇರ್ತಕ್ಕಂಥ ದುರ್ಜನರು ನಿಷ್ಠೂರವಾಗಿರ್ತಕ್ಕಂಥ ನುಡಿಗಳಿಂದ ಪೀಡಿಸಿದರೂ ಸ್ಥಿರ ಮನಸ್ಕನಾಗಿ ಒಬ್ಬನೇ ಸಂಚಾರ ಮಾಡ್ತಾ ಇರ್ತಾನೆ. ಜನರೆಲ್ಲ ನೋಡಿ ಇವನನ್ನು ಪಿಶಾಚಿ ಹಿಡಿದಿದೆ ಅಂತ ಅಂದ್ಕೊಂಡ್ರು. ಆಮೇಲೆ ಋಷಭನಾಮಕ ಪರಮಾತ್ಮ ಅಜಗರ ವ್ರತವನ್ನು ಆಚರಣೆ ಮಾಡ್ತಾ ಮಲಕ್ಕೊಂಡಂದರೆ ಅಲ್ಲಿಂದನೇ ಉಣ್ತಾ ಕುಡಿತಾ ಮೂತ್ರ ವಿಸರ್ಜನೆ ಎಲ್ಲವನ್ನು ಮಾಡುವವನಂತೆ ತಾನು ನಟನೆಯನ್ನು ಮಾಡಿ ಜಗತ್ತಿಗೆ ತೋರಿಸ್ತಾನೆ. ಅವನು ಸೃಷ್ಟಿ ಮಾಡಿ ತೋರಿಸಿದ ಪುರುಷದ ಸುವಾಸನೆ 10 ಯೋಜನ ಸುತ್ತ ವಲಯದಲ್ಲಿ ಸುಗಂಧವನ್ನು ಹರಡಿತ್ತು. ಹೀಗೆ ನಾನಾ ರೀತಿಯಾಗಿರ್ತಕ್ಕಂಥ ಯೋಗಚರ್ಯಗಳಿಂದ ಇರತಕ್ಕಂಥ ಋಷಭದೇವರು ತನ್ನದೇ ಆಗಿರ್ತಕ್ಕಂಥ ವಾಸುದೇವ ರೂಪದಲ್ಲಿ ಮನಸ್ಸನ್ನಿಟ್ಟು ಸ್ವಾಭಾವಿಕವಾಗಿರ್ತಕ್ಕಂಥ ಅಣಿಮಾದಿ ಅಷ್ಟಸಿದ್ಧಿಗಳ ಮಹಿಮೆಯನ್ನು ತಾನು ಆಪ್ತಕಾಮನಾದ್ದರಿಂದ ಚೆನ್ನಾಗಿ ಯೋಚನೆ ಮಾಡಲಿಕ್ಕೆ ಇಷ್ಟಪಡದೆ ಗೌಪ್ಯ ಮಾಡಿದ. 16 ದ್ವಂದ್ವಗಳಲ್ಲಿ ಪ್ರಕೃತಿಯಲ್ಲಿ ಸಹಜವಾಗಿ ಅಂಟಿಕೊಂಡಿರ್ತಕ್ಕಂಥ ದ್ವಂದ್ವ ಜೀವೇಶ್ವರ ಭೇದ ಸಹಿತವಾಗಿರ್ತಕ್ಕಂಥ ಪಂಚಭೇದ. ಈ ದ್ವಂದ್ವವನ್ನು ತಿಳಿಯುವುದೋ ಹಬ್ಬ. ಪ್ರಕೃತಿ ಪುರುಷರ ಬಗ್ಗೆ ತನ್ನ ಮಕ್ಕಳಿಗೆ ಎಚ್ಚರ ನೀಡಿದವನೇ ಈ ಋಷಭನಾಮಕ ಪರಮಾತ್ಮ. ಅದೇ ರೀತಿಯಾಗಿ ಜೈನ ಮತ ಬುದ್ಧ ಮತಗಳಿಗೆ ಬುನಾದಿಯೇ ಋಷಭನಾಮಕ ಪರಮಾತ್ಮ. ಹೃದಯದಲ್ಲಿ ತಾರತಮ್ಯ ತತ್ವವನ್ನು ಪ್ರೀತಿಸಿ ಅಗ್ನಿಜನರನ್ನು ಮೋಹಿಸುವಂತಹ ಜೈನ ಧರ್ಮವನ್ನು ಅನುಸರಣೆ ಮಾಡ್ತಾನೆ. ಅದರಿಂದ ಸಾಧಕರಿಗೆ ಸರಿಯಾಗಿರ್ತಕ್ಕಂಥ ಮಾರ್ಗ ಯಾವುದು ಅಂತ ನಿಶ್ಚಯ ಜ್ಞಾನ ಹುಟ್ಟಬೇಕಾದ್ರೆ ಈ ಋಷಭನಾಮಕ ಪರಮಾತ್ಮನ ಉಪದೇಶವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಈ ದ್ವಂದ್ವ ಅಭಯದಿಂದ ಮುಕ್ತರಾಗಬೇಕು. ಆಗ ಜಯ ಅಪಜಯ, ಮಾನ ಅಪಮಾನ, ಲಾಭ ನಷ್ಟ ಮೊದಲಾಗಿರ್ತಕ್ಕಂಥ ದ್ವಂದ್ವಗಳು ಬದುಕಿನ ಉಚ್ಛತ್ವ ನೀಚತ್ವ ವಿಕಾರಗಳಿಗೆ ನಿಮಿತ್ತ ಆಗಿದೆ. ನಾಯಂ ಲೋಕೋಸ್ತಿ ನ ಪರೋ ನ ಸುಖಂ ಸಂಶಯಾತ್ಮನಃ ಅಂತ ಕೃಷ್ಣ ಹೇಳ್ದಂಗೆ, ದ್ವಂದ್ವಗಳಿಂದ ಸಂಶಯಗ್ರಸ್ತನಾದವನಿಗೆ ಇಲ್ಲಾಗಲಿ ಪರಲೋಕದಲ್ಲಾಗಲಿ ಎಲ್ಲೂ ಸುಖ ಅನ್ನೋದಿಲ್ಲ. ಈ ದ್ವಂದ್ವಗಳು ಮನಸ್ಸಿನ ಪ್ರಶಾಂತತೆಯನ್ನು ಹಾಳು ಮಾಡ್ತವೆ. ಈ ಋಷಭರೂಪಿ ಪರಮಾತ್ಮ ತನ್ನ ಅವತಾರ ಕೊನೆಯ ಅವಧಿಯಲ್ಲಿ ಯೋಗಿಗಳಿಗೆ ಶಿಕ್ಷಣ ಕೊಡುವಂತಹ ಅವಧೂತ ಚರ್ಯೆಯನ್ನು ಅಳವಡನೆ ಮಾಡಿಕೊಂಡು ಮಾನಾಪಮಾನ ಮೊದಲಾಗಿರ್ತಕ್ಕಂಥ ದ್ವಂದ್ವಗಳನ್ನು ಮೀರಿ ನಿಲ್ಲುವ ಕ್ರಮವನ್ನು ಜಗತ್ತಿಗೆ ಬೋಧನೆ ಮಾಡಿದ. ಆದ್ದರಿಂದ ದ್ವಂದ್ವದ ಭಯ ಪರಿಹಾರಕ್ಕೆ ಋಷಭನಾಮಕ ಪರಮಾತ್ಮನನ್ನೇ ನಾವು ಮೊರೆ ಹೋಗಬೇಕು ಅಂತ ಋಷಭನಾಮಕ ಪರಮಾತ್ಮನ ಸ್ಮರಣೆಯನ್ನು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಋಷಭನಾಮಕ ಪರಮಾತ್ಮನ ಸುಳಾದಿಯನ್ನು ಕೂಡ ವಿಜಯದಾಸರು ರಚನೆ ಮಾಡಿದ್ದಾರೆ.